ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಬ್ಬು ಬೆಳೆಗಾರರ ಬೇಡಿಕೆ ಕುರಿತು ಚರ್ಚೆ. ಕೆಪಿಸಿಸಿ ಹುದ್ದೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಚಿವ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನಲ್ಲಿ ಸಂಸತ್ ಖೇಲ್ ಮಹೋತ್ಸವಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ಮತ್ತು ನಾಳೆಯಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು. ನಿಂತ್ಕೋಬೇಕು. ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು. ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಲ ರೈತ ಬಾಂಧವ करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. ಕೇಳಿ, ಆಹಾರ ಭದ್ರತೆ ಮತ್ತು ಪೋಷಣೆಗೆ ಒಳನಾಡಿನ ಮೀನುಗಾರಿಕೆ ಕುರಿತು ಡಾಕ್ಟರ್ ಕೆಆರ್ ಅಮೋಗ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಆಹಾರ ಭದ್ರತೆಯ ವಿಷಯಕ್ಕೆ ಬಂದಾಗ ನಾವು ಮೀನು ಕ್ಷೇತ್ರದ ಕೊಡುಗೆ ಎಷ್ಟಿದೆ ಅನ್ನೋದ್ರ ಕುರಿತು ನಾವಿವತ್ತು ತಿಳ್ಕೊಳ್ಳೋಣ. ಮೀನು ಸಾಕಾಣಿಕೆ ಮತ್ತು ಮೀನು ಅಭಿವೃದ್ಧಿ, ಈ ಒಂದು ಮೀನು ಅಭಿವೃದ್ಧಿ ಕ್ಷೇತ್ರಕ್ಕೆ ನಾವು ಎಷ್ಟನ್ನು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ, ಮತ್ತು ನಮ್ಮ ಸರ್ಕಾರಕ್ಕೆ ಈ ಒಂದು ಕ್ಷೇತ್ರದಿಂದ ಎಷ್ಟು ಆದಾಯ ನಮ್ಮ ದೇಶಕ್ಕೆ ಲಭ್ಯ ಆಗ್ತಾ ಇದೆ, ಇದ್ರ ಕೊಡುಗೆ ಇನ್ನೂ ಹೆಚ್ಚು ಆಗ್ತದೋ ಹೇಗೆ, ಹೀಗೆ ಒಂದೊಂದು ಮಾಹಿತಿಯನ್ನು ನಾವಿವತ್ತು ಕಲೆ ಹಾಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಮೀನುಗಾರಿಕಾ ತರಬೇತಿ ಮತ್ತು ಮಾಹಿತಿ ಕೇಂದ್ರದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಮೋದ್ ಕೆಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅಮೋದ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ, ಮೀನುಗಾರರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಡಾಕ್ಟರ್ ಅಮೋಗವರೇ, ನಮಗೆ ಆಹಾರ ಭದ್ರತೆ ಬೇಕು ಬೇಕು ಅಂತ ನಾವು ಅನೇಕ ವರ್ಷಗಳಿಂದ ನಾವು ಹೇಳ್ತಾ ಇದ್ದು, ದವಸ ಧಾನ್ಯಗಳು ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಉತ್ಪಾದನೆಯಾಗಿ ನಾವು ಇವತ್ತು ರಫ್ತುನು ಕೂಡ ಮಾಡ್ತಾ ಇದ್ದೇವೆ. ನಿಮ್ಮಂತ ವಿಜ್ಞಾನಿಗಳು, ನಮ್ಮ ಹಿರಿಯರು ಎಲ್ಲ ಕೊಡುಗೆ ಇದರಲ್ಲಿ ಬಹಳ ಇದೆ, ಹೌದಲ್ಲ? ಆದ್ರೆ ಇವತ್ತು ಆಹಾರ ಭದ್ರತೆಗೆ ಅದು ಆಗಿದೆ, ಈಗ ಪೌಷ್ಟಿಕಾಂಶದ ಕಡೆ ಕೂಡ ನಮ್ಮ ಸರ್ಕಾರ ಲಕ್ಷ್ಯ ಹಾಕ್ತಾ ಇದೆ, ನಮ್ಮ ಯೋಜನೆಗಳು ಬರ್ತಾ ಇದ್ದಾವೆ, ತಮ್ಮಂತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ ಈಗ ವಿಸ್ತಾರ ಮಾಡ್ತಾ ಇದ್ದೀರಿ ಕ್ಷೇತ್ರನ. ಅಂದ್ರೆ ಈ ಹಣ್ಣಿನ ಬೆಳೆ ಬೇಸಾಯ, ಮತ್ತೆ ಈಗ ಪಶು ಸಂಗೋಪನೆಯಿಂದ, ಈ ಮೀನುಗಾರಿಕೆಯಿಂದ, ಈಗ 10 ವಿಧದಿಂದ ಕೊಡುಗೆ ಕೊಡೋದು ನಮ್ಮ ದೇಶದ ಆದಾಯ ಅಭಿವೃದ್ಧಿ ಆಗ್ಬೇಕು. ಅದೇ ತರದಲ್ಲಿ ಇವತ್ತು ಆಹಾರ ಭದ್ರತೆಯ ವಿಷಯ ತೆಗೆದುಕೊಂಡಾಗ ನಮ್ಮ ಈ ಮೀನುಗಾರಿಕಾ ಕ್ಷೇತ್ರದಲ್ಲಿ ಯಾವ ತರ ಭದ್ರತೆ ನಾವು ಕೊಡಬಹುದು ಹೇಳಿ ಡಾಕ್ಟರ್ ಅಮೋಗವರೇ. ಖಂಡಿತವಾಗಿ ಸರ್, ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ಮೀನುಗಾರಿಕಾ ಕ್ಷೇತ್ರನೇ ಒಂದು ಪ್ರಬುದ್ಧವಾದ ಹಾಗೂ ಆಹಾರ ಭದ್ರತೆ ಮತ್ತು ಪೋಷಣೆಗೆ ಒಂದು ಬಹಳ ಉಪಯುಕ್ತವಾದ ಕ್ಷೇತ್ರವಾಗಿ ಹೊರಹೊಮ್ಮತಾ ಇದೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೀನುಗಾರಿಕೆಯು ಅಗ್ರಿಕಲ್ಚರ್ GDPಗೆ 6.7% ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಭಾರತದ GDPಗೆ 1% ಅಷ್ಟು ಬರೀ ಮೀನುಗಾರಿಕೆಯಿಂದನೇ ಕಾಂಟ್ರಿಬ್ಯೂಷನ್ ಇರತಕ್ಕಂಥದ್ದು. ಹಾಗೆ ಈ ಬಹುಮುಖ್ಯವಾಗಿ ನಮಗೆ ಒಳನಾಡು ಮೀನುಗಾರಿಕೆ, ಒಳನಾಡು ಮೀನುಗಾರಿಕೆ ಅಂತ ಅಂದ್ರೆ ಸಮುದ್ರ ಮತ್ತು ಸಾಗರೇತರ ಸ್ಥಳಗಳಲ್ಲಿ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥದನ್ನ ಒಳನಾಡು ಮೀನುಗಾರಿಕೆ ಅಂತ. ಅಂದ್ರೆ ಈಗ ನಾವು ನಮ್ಮ ಹೊಲದಲ್ಲಿ ಕೆರೆಯಲ್ಲಿ ಕಟ್ಟೆಗಳಲ್ಲಿ ಸಣ್ಣ ನದಿಯಲ್ಲಿ ನದಿಗಳಲ್ಲಿ ನೀರಿನಲ್ಲಿ ಡ್ಯಾಮ್ಗಳಲ್ಲಿ ಬೆಳೆಯೋದು. ಹೌದು, ಭೂಮಿ ಒಳಗಡೆ ಖಂಡಿತವಾಗ್ಲೂ ಭೂಮಿಯ ಒಳಗಡೆ ಸಾಗರದಿಂದ ಹೊರಗೆ ಭೂಮಿಯ ಒಳಗಡೆ ನಡೀತಕ್ಕಂತ ಮೀನುಗಾರಿಕೆ ಚಟುವಟಿಕೆ ಭೂಮಿಯ ಮೇಲ್ಪದರದ ಮೇಲೆ. ಹೌದು, ಒಳನಾಡು ಮೀನುಗಾರಿಕೆ ಅಂತ ನಾವು ಕರೆಯಲ್ಪಡುತ್ತೇವೆ. ಈ ಒಳನಾಡು ಮೀನುಗಾರಿಕೆ ನಮಗೆ ಎಷ್ಟು ಬಹುಮುಖ್ಯವಾಗಿದೆ ಅಂತ ಅಂದ್ರೆ ನಮ್ಮ ಆಹಾರ ಭದ್ರತೆಗೆ ಒಂದು ದೊಡ್ಡದಾದಂತ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಬಹುಮುಖ್ಯವಾಗಿ ಒಳನಾಡು ಮೀನುಗಾರಿಕೆನೆ. ಯಾಕೆ ಅಂತ ಅಂದ್ರೆ ನಮಗೆ ಕೆಲವೊಂದು ಸೀಸನ್ಗಳಲ್ಲಿ ಈಗ ಮಳೆಗಾಲದ ಟೈಮಲ್ಲಿ ಸಮುದ್ರ ಮೀನುಗಾರಿಕಾ ಚಟುವಟಿಕೆಗಳೆಲ್ಲ ನಿಂತೋಗ್ತವೆ. ಹಾಗೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇತ್ತೀಚೆಗೆ ಸಮುದ್ರದಿಂದ ಹಿಡಿದು ತರ್ತಕ್ಕಂತ ಮೀನಿನ ಏನು ಸಂಖ್ಯೆ ಏನಿರ್ಬೋದು ತುಂಬಾ ಕಮ್ಮಿ ಆಗ್ತಾ ಇದೆ. ಪ್ರಮಾಣ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಮಗೆ ನಮ್ಮ ದೇಶದ ಒಟ್ಟು 19.5 million ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆಯಲ್ಲಿ ಸುಮಾರು 14 million ಮೆಟ್ರಿಕ್ ಟನ್ ಅಷ್ಟು ನಮಗೆ ಒಳನಾಡು ಮೀನುಗಾರಿಕೆಯಿಂದನೇ ಈಗ ಪ್ರಸ್ತುತ ಬರ್ತಾ ಇರ್ತದೆ. ನಮಗೆ ಸಮುದ್ರದಲ್ಲಿ ಸಿಗ್ತಾ ಇರೋದು ನಗಣ್ಯನೆ. ಹೌದು, ತುಂಬಾ ಕ್ಷೀಣಿಸ್ತಾ ಇದೆ ಅದು. ಪ್ರತಿ ವರ್ಷಕ್ಕೂ ಅದು ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಳನಾಡು ಮೀನುಗಾರಿಕೆಯನ್ನ ನಾವು ಹೆಚ್ಚು ಮಾಡಿಕೊಳ್ಳಲೇಬೇಕು, ಬಲಪಡಿಸಿಕೊಳ್ಳಬೇಕು, ಹೆಚ್ಚು ಮಾಡಿಕೊಳ್ಳಬೇಕು. ಅಂದ್ರೆ ಈ ಒಂದು ಮೀನುಗಾರಿಕೆಯಿಂದ ನಮಗೆ ಸಾಕಷ್ಟು ಏನು ಆಂತರಿಕವಾಗಿಯೇ ಬೇಡಿಕೆ ಇದೆ. ಖಂಡಿತವಾಗ್ಲೂ ಬೇಡಿಕೆ ಪೂರೈಕೆಗೆ ನಮ್ಗೆ ಮಾಡಕ್ ಆಗ್ತಾ ಇಲ್ಲ. ಈಗ ರಫ್ತು ಮಾಡೋದು ಅದು ಉಳಿದ ವಿಷಯ. ಹೌದು, ಈಗ ನಾವು ಆಹಾರ ಭದ್ರತೆ ವಿಷಯದಲ್ಲಿ ದವಸ ಧಾನ್ಯಗಳ ಸಾಕಷ್ಟು ಉತ್ಪಾದನೆ ನಮ್ಮ ದೇಶದಲ್ಲಿ ನಿರಂತರವಾಗಿ ಮಾಡ್ತಾ ಬಂದು ಈಗ ಯಥೇಚ್ಛವಾಗಿ ಈಗ 300 ದಶಲಕ್ಷ ಟನ್ ಎಲ್ಲ ಆಗ್ತಾ ಇದೆ. ಆದ್ರೆ ಈಗ ಮೀನು ಉತ್ಪಾದನೆ ಇದು ಈ ಕ್ಷೇತ್ರನು ನಮ್ಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಉಪಕಸಬಾಗಿ ರೈತರು ಮತ್ತೆ ರೈತ ಮಕ್ಕಳು ಇದನ್ನ ತಗೊಂಡ್ಕೊಂಡು ಹೋಗ್ರಿ, ಇಲ್ಲಿ ನಮ್ಮ ಆದಾಯ ಹೆಚ್ಚಾಗ್ತದೆ ಅನ್ನೋದು ಈಗಾಗಲೇ ತಮ್ಮ ಅಂಕಿ ಸಂಖ್ಯೆ ಮತ್ತೆ ಏನು ಸಮೀಕ್ಷೆಯಲ್ಲೂ ಕೂಡ ಬಂದಿದೆ. ನಾವು ಇವತ್ತು ಲಕ್ಷ ಹಾಕಬೇಕು. ಹೇಳಿ ಅಮ್ಮಗೌರೆ, ನಾವು ಹೆಂಗ್ ನಾವು ಇದನ್ನ ನಾವು ಯಾವ ತರದಲ್ಲಿ ನಾವು ಮೀನುಗಾರಿಕೆಗೆ ಮಹತ್ವ ಕೊಡಬೇಕು, ಎಲ್ಲಿ ನಾವು ಮೀನು ಅಭಿವೃದ್ಧಿ ಮಾಡ್ಕೋಬೇಕು, ನಮ್ಮ ಯುವಕ ಯುವತಿಯರ ವರ್ಗಕ್ಕೆ ಇವತ್ತು ಈ ಒಂದು ಉಪಕಸಬಾಗಿ ಆಯ್ದುಕೊಳ್ಳಕ್ ಅವಕಾಶ ಉಂಟಾ ಹೆಂಗೆ? ಖಂಡಿತವಾಗೂ ಒಂದು ಬಹುಮುಖ್ಯವಾದ ಉಪಕಸಬು ಅಂತಾನೆ ಹೇಳಬಹುದು ಸರ್. ಈಗ ನಾವು ಎಲ್ಲ ಹಳ್ಳಿಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಧಾರಣ ಎಲ್ಲ ಕೃಷಿಕರ ಜಮೀನಿನಲ್ಲಿ ಒಂದು ಕೃಷಿ ಹೊಂಡ, ನೀರು ಸಂಗ್ರಹಣೆಗೆ ಅಂತ ಕೃಷಿ ಹೊಂಡ ಇದ್ದೇ ಇರ್ತದೆ. ಆ ಕೃಷಿ ಹೊಂಡದಲ್ಲಿ ಬರೀ ನೀರು ತುಂಬಿಸ್ತಾರೆ, ನೀರನ್ನ ಕೃಷಿ ಚಟುವಟಿಕೆಗೆ ಯೂಸ್ ಮಾಡ್ತಾರೆ, ಆ ಹೊಂಡ ಖಾಲಿ ಇರ್ತದೆ. ಆ ಹೊಂಡ ಖಾಲಿ ಇಡೋ ಬದಲು ಅಲ್ಲಿ ಒಂದಿಷ್ಟು ಮೀನುಗಳನ್ನು ಬಿಡೋದಾಗ್ಲಿ, ದಿನ ಅದಕ್ಕೆ ಆಹಾರವನ್ನು ಕೊಟ್ಟು ಅದನ್ನ ಬೆಳೆಸೋದಾಗ್ಲಿ ಮಾಡೋದ್ರಿಂದ ನಮಗೆ ಒಂದು ಸಣ್ಣ ಮಟ್ಟದ ಒಂದು ಏನು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ನಾವೇನ್ ಕರಿತೀವಿ ಅದು ಕೂಡ ಆರ್ಥಿಕವಾಗಿಯೂ ಬಲವು ಕೊಡುತ್ತದೆ, ಆಹಾರ ಭದ್ರತೆಯನ್ನು ವಹಿಸಿಕೊಡ್ತದೆ, ಹಾಗೆ ಆಹಾರ ಪೋಷಣೆಯೂ ಕೂಡ ನಮಗೆ ಆಗ್ತದೆ. ಆಹಾರ ಭದ್ರತೆ ಅಂತ ಬಂದಾಗ ನಾವು ಮೀನುಗಳ ಬಗ್ಗೆ ಯಾಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀವಿ ಅಂದ್ರೆ ಮೀನಿನ ಮಾಂಸ ಏನಿದೆ, ಮಾಂಸದಲ್ಲಿ ಸಿಗ್ತಕ್ಕಂಥ ಪ್ರೋಟೀನ್ ನಮಗೆ ಬೇರೆ ಎಲ್ಲಾ ಪ್ರಾಣಿಗಳಿಂದ ಏನು ಪ್ರಾಣಿ ಮಾಂಸದಿಂದ ಏನ್ ಸಿಗ್ತದೆ ಆ ಪ್ರೋಟೀನ್ಗಳಿಗಿಂತ ಅತ್ಯಂತ ಸೂಕ್ಷ್ಮವಾದ ಮತ್ತು ಶ್ರೇಷ್ಠವಾದಂತ ಒಂದು ಪ್ರೋಟೀನ್ ಅಂಶ ಅದು. ಯಾಕೆ ಅಂತ ಅಂದ್ರೆ ಮನುಷ್ಯನ ಬಾಡಿಯಲ್ಲಿ ಒಂದು ಸಲ ಮೀನನ್ನ ಸೇವಿಸಿದ ನಂತರ ಪ್ರೋಟೀನ್ ಬ್ರೇಕ್ ಡೌನ್ ತುಂಬಾ ಈಸಿಯಾಗಿ ಆಗುತ್ತೆ ಡೈಜೆಷನ್. ಅಂತ ಪ್ರೋಟೀನ್ಗಳನ್ನ ಕ್ವಾಲಿಟಿ ಪ್ರೋಟೀನ್ಗಳನ್ನು ಮಾತ್ರ ಮೀನು ಜೀರ್ಣಕ್ರಿಯೆಯನ್ನು ಕೂಡ ಸರಳವಾಗುತ್ತೆ. ಮತ್ತೆ ಮೀನಿನಲ್ಲಿ ಇರತಕ್ಕಂತ ω3 ಫ್ಯಾಟಿ ಆಸಿಡ್, ಈ ω3 ಫ್ಯಾಟಿ ಆಸಿಡ್ ಎಲ್ಲಾ ಕುರಿ ಮಾಂಸ ಕೋಳಿ ಮಾಂಸ ಎಲ್ಲಾ ಮಾಂಸದಲ್ಲೂ ಕೆಲವುದರಲ್ಲಿ ಇರೋದೇ ಇಲ್ಲ, ಇದ್ರೂ ಕೂಡ ತುಂಬಾ ಸೂಕ್ಷ್ಮವಾದ ಮತ್ತು ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಅದು. ಆದ್ರೆ ಅದು ಮೀನಿನಲ್ಲಿ ಅದು ಹಾಗಲ್ಲ, ω3 ಫ್ಯಾಟಿ ಆಸಿಡ್ಸ್ ತುಂಬಾ ಹೈ ಪರ್ಸೆಂಟೇಜ್ ಹೈ ಪ್ರಮಾಣ ಜಾಸ್ತಿ ಇರ್ತದೆ. ω3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಮೆದುಳಿನ ಚಟುವಟಿಕೆಗಳು ಚುರುಕಾಗ್ತಾ ಹೋಗ್ತವೆ, ಹಾಗಾಗಿ ಮಕ್ಕಳಿಗೆ ತಿನ್ಸ್ತಕ್ಕಂಥದ್ದು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ತಿನ್ಸ್ತಕ್ಕಂಥದ್ದು ಮೀನನ್ನ ತುಂಬಾ ಉಪಯುಕ್ತ. ಹಾಗೆ ಮತ್ತೆ ಹೃದಯದ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಹೀಗೆ ಹಲವಾರು ಮೀನು ಮತ್ತು ಮೀನು ತಳಿಗಳ ಅನುಸಾರವಾಗಿ ಒಂದೊಂದು ಉಪಯುಕ್ತ ಗುಣಗಳು ಮೀನಿನಲ್ಲಿ ನಾವು ಕಾಣಬಹುದು. ನಿಜವಾಗೂ ಖುಷಿ ಪಡೋಂತ ವಿಚಾರ ಡಾಕ್ಟರ್ ಅಮ್ಮಗೌರೆ. ಹೀಗೆ ಮೀನು ಉತ್ಪಾದನೆ ನಾವು ಮಾಡಿ ಆದಾಯ ಹೆಚ್ಚಿಸಿಕೊಳ್ಳೋದು ಒಂದು, ಇನ್ನೊಂದು ನಮ್ಮ ಜನರ ಆರೋಗ್ಯ ಕೂಡ ಸೂಕ್ಷ್ಮವಾಗಿ ಏನು ಸದೃಢಗೊಳಿಸಲಿಕ್ಕೂ ಕೂಡ ಇದು ಒಂದು ಸುಗಮವಾದ ದಾರಿ. ಖಂಡಿತವಾಗ್ಲಿ ಸರ್ಕಾರ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಕ್ಕೆ ಈಗ ಶುರು ಮಾಡಿಬಿಟ್ಟಿದೆ, ಶುರು ಮಾಡಿದ್ದಾರೆ. ಹೌದಲ್ಲ, ಸಾಕಷ್ಟು ಜನ ರೈತರಿಗೆ ಕೂಡ ತಮ್ಮ ತಮ್ಮದೇ ಆದ ಒಂದು ಉದ್ಯೋಗ ಈ ಉಪಕಸುವಾಗಿ ಮುಖ್ಯ ಕಸುಬಾಗಿ ಆಯ್ದುಕೊಂಡಾರೆ. ಹೌದು, ಕೆಲವು ರೈತರುಗಳು ಆಲ್ರೆಡಿ ನಾವೇ ನೋಡ್ತಿರೋ ಹಾಗೆ ನಮ್ಮ ಒಂದು ಮಾಹಿತಿ ಮತ್ತು ಸಂಶೋಧನಾ ಕೇಂದ್ರದ ಅಡಿಯಲ್ಲೇನೆ ನಮ್ಮ ಒಂದು ಗೈಡೆನ್ಸ್ ಅಲ್ಲಿ ತುಂಬಾ ಜನ ರೈತರುಗಳು ಮುಖ್ಯ ಭೂಮಿಕೆಯಲ್ಲೇ ಇವತ್ತು ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ಎಕ್ಸ್ಪೆಷಲಿ ಇತ್ತೀಚೆಗೆ ಬಂದಂತ ಹೊಸ ತಳಿಗಳಾಗಿರ್ತಕ್ಕಂತ ಮರಲ್ ಮೀನಾಗಿರ್ಬೋದು, ರೂಪ್ಚಂದ್ ಮೀನಾಗಿರ್ಬೋದು, ಇಂಥ ಮೀನುಗಳ ಕೃಷಿ ತುಂಬಾ ಅತ್ಯುನ್ನತವಾಗಿ ನಡೀತಾ ಇದೆ, ತುಂಬಾ ಪ್ರಸಿದ್ಧವಾಗಿ ನಡೀತಾ ಇದೆ, ಮತ್ತು ಅಷ್ಟೇ ಆರ್ಥಿಕ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದೆ ರೈತರಿಗೆ. ಈಗ ನಾವು ಒಳನಾಡ ಮೀನುಗಾರಿಕೆಯಿಂದ ಸಾಮಾನ್ಯವಾಗಿ ಯಾವ ರೀತಿ ಮೀನುಗಳನ್ನು ನಾವು ಪಡ್ಕೊಳ್ಬಹುದು, ಮತ್ತೆ ಸ್ಥಳೀಯ ಆಹಾರ ಕ್ರಮದಲ್ಲಿ ಅವು ಎಷ್ಟು ಸಾಮಾನ್ಯ ಇರಬಹುದಾಗಿದೆ? ಈಗ ನೋಡಿ, ಈಗ ನಾವು ಸಮುದ್ರದ ಮೀನುಗಳನ್ನ ಜಾಸ್ತಿ ನಮ್ಗೆ ಗೊತ್ತಿತ್ತು, ಅಥವಾ ಕೆರೆ ಮೀನುಗಳು ಕೆಲವೊಂದಿಷ್ಟು ಗೊತ್ತಿದ್ದು, ಆದ್ರೆ ಈಗ ಅವು ಬಿಟ್ಟು ನೀವು ಹೇಳ್ದಂಗೆ ಈಗ ಅವುಗಳ ಉತ್ಪಾದನೆ ಕುಂಠಿತ ಆಗ್ತಾ ಇದೆ. ಹೌದು ಹೌದು, ಖಂಡಿತ ಸರ್. ಶೇಕಡ 20% % ಬಂದ್ ಇಳಿದಿದೆ ಅವುಗಳ ಉತ್ಪಾದನೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಹೌದು, ಖಂಡಿತವಾಗೂ ಒಳನಾಡು ಮೀನುಗಾರಿಕೆಯಲ್ಲಿ ಬಹುಮುಖ್ಯವಾಗಿ ನಾವು ಹಿಂದೆಯಿಂದ ನೋಡ್ತಕ್ಕಂಥದ್ದು ಕಟ್ಲಾ, ರೋಹು ಮತ್ತು ಕಾಮನ್ ಕಾರ್ಪ್, ಗೌರಿ ಮೀನ್ ಅಂತ ಏನು ಹೇಳ್ತೇವೆ ಸಾಮಾನ್ಯ, ಇವಿಷ್ಟಗಳನ್ನು ತುಂಬಾ ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಅದನ್ನ ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಜಿಲೇಬಿ ಮೀನು ಅಂತ ಕರಿತೀವಿ, ತಿಲಾಪಿಯಾ ಅಂತ ಕರಿತೇವೆ, ಅವು ಎಲ್ಲ ಕೆರೆಕಟ್ಟೆಗಳಲ್ಲಿ ಎಲ್ಲ ಕಡೆ ಸಿಗ್ತಾ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಕೂಡ ಈಗ ನಾನು ಏನ್ ಹೇಳಿದೆ, ಹೊಸ ತಳಿಗಳು ಈ ಮರಲ್ ಆಗಿರ್ಬೋದು, ಹಾವ್ ತಲೆ ಮೀನು ಅಂತ ಕರಿತೀವಿ, ಮತ್ತು ರೂಪ್ಚಂದ್, ರೂಪ್ಚಂದನ್ನ ನಾವು ಸಿಹಿ ನೀರು ಪಾಂಫ್ರೆಟ್ ಅಂತಾನು ಕೂಡ ಕರಿತೇವೆ. ಸಮುದ್ರದಲ್ಲಿ ಏನು ಪಾಂಫ್ರೆಟ್, ವೈಟ್ ಪಾಂಫ್ರೆಟ್, ಬ್ಲಾಕ್ ಪಾಂಫ್ರೆಟ್ ಅಂತ ಮೀನುಗಳು ಸಿಗ್ತವೋ ಅದೇ ರೀತಿ ಅದೇ ಆಕಾರದಲ್ಲೇ ಇರ್ತದೆ, ವೈಟ್ ಪಾಂಫ್ರೆಟ್ ತರನೇ ನೋಡ್ಲಿಕ್ಕೆ ಇರ್ತದೆ, ಆದ್ರೆ ಸಿಹಿ ನೀರಲ್ಲಿ ಬೆಳೀತಕ್ಕಂಥದ್ದು. ಅಷ್ಟು ನಿಮಗೆ ವೈಟ್ ಪಾಂಫ್ರೆಟ್ ಅಷ್ಟೂ ನಿಮಗೆ ಏನು ತುಂಬಾ ಒಂದು ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಮೀನು, ಒಂದು 250-300 ರೂಪಾಯಿ ಕೆಜಿ. ಟೇಸ್ಟ್ ವಿಷಯಕ್ಕೆ ಬಂದಾಗ ಅದ್ಭುತವಾದ ರುಚಿಯನ್ನು ಹೊಂದಿರುತ್ತೆ. ವ್ಯತ್ಯಾಸ ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಬೇರೆ ಒಳನಾಡು ಮೀನುಗಳಿಗೆ ಕಂಪೇರ್ ಮಾಡಿದಾಗ, ಹೊಂದಿಸಿ ನೋಡಿದಾಗ ಈ ಮರಲ್ ಮತ್ತೆ ರೂಪ್ಚಂದ್ ಮೀನುಗಳು ತುಂಬಾ ವಿಶಿಷ್ಟವಾಗಿ ಜನ ಕೂಡ ಆಕರ್ಷಣೆ ಆಕರ್ಷಣೆಗೊಳ್ತಾರೆ, ತಿನ್ನಕ್ಕೆ ಇಷ್ಟಪಡ್ತಾರೆ. ಮತ್ತು ಮರಲ್ ಮೀನಲ್ಲಿ ಮುಳ್ಳು ಕಮ್ಮಿ, ಮಾಂಸದ ಪ್ರಮಾಣ ಜಾಸ್ತಿ. ಮತ್ತಮ್ಮ ಇರ್ತಕ್ಕಂತ ಯಾರು ಸಮಸ್ಯೆ ಇರ್ತಕ್ಕಂತ ವ್ಯಕ್ತಿಗಳಿದ್ದಾರೆ ಅವರು ಕಣ್ಣು ಮುಚ್ಕೊಂಡು ಮರಲ್ ಮೀನನ್ನ ಸೇವಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಸಲಹೆ ಕೊಡ್ತಾರೆ, ನಾವು ಕೂಡ ಹೇಳೋದು ಅಸ್ತಮ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಮರಲ್ ಮೀನನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಅಸ್ತಮವನ್ನು ಕಂಟ್ರೋಲ್ಡ್ ಆಗಿ ಇಟ್ಕೋಬಹುದು, ಮತ್ತೆ ರೋಗ ನಿರೋಧಕ ಶಕ್ತಿಗಳು ತುಂಬಾ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್. ಇವು ಪ್ರಮುಖ ಪೌಷ್ಟಿಕಾಂಶವುಳ್ಳ ಮೀನುಗಳಾಗಿವೆ ಅಂತ ಹೇಳ್ತೀರಿ. ಈ ಇತರ ಪ್ರಾಣಿ ಪ್ರೋಟೀನ್ ಮೂಲಗಳಿಗೆ ಹೋಲಿಸಿದ್ರೆ ಈ ಒಳನಾಡು ಮೀನುಗಳ ಪೌಷ್ಟಿಕಾಂಶದ ಪ್ರಯೋಜನ ಏನು ಸರ್? ಇತರ ಪ್ರಾಣಿ ಬಹುಮುಖ್ಯವಾಗಿ ನಾವು ಇವತ್ತು ಮಾರ್ಕೆಟಲ್ಲಿ ನೋಡ್ತಕ್ಕಂಥದ್ದು ಕುರಿ ಮಾಂಸ ಮತ್ತು ಕೋಳಿ ಮಾಂಸ. ಕುರಿ ಮತ್ತು ಕೋಳಿ ಮಾಂಸ ಅತ್ಯಂತ ಹೆಚ್ಚು ಸೇವನೆ ಆಗ್ತದೆ, ಮತ್ತೆ ಅದು ಒಳ್ಳೆ ಆಯ್ಕೆ ಕೂಡ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಮೀನಿಗೆ ಹೊಂದಿಸಿ ನೋಡಿದಾಗ ಮೀನಿನ ಮಾಂಸದ ಒಂದು ಪೌಷ್ಟಿಕಾಂಶ ತುಂಬಾ ಉಪಯುಕ್ತವಾದ. ಯಾಕೆ ಅಂತಂದ್ರೆ ಮೀನಿನ ಮಾಂಸದಲ್ಲಿ ನಿಮಗೆ ಕೊಲೆಸ್ಟ್ರಾಲ್, ನಾವು ಫ್ಯಾಟ್ ಅಕ್ಯುಮಿಲೇಷನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಕಮ್ಮಿ. ಅಂದರೆ ಕೆಲವು ಟೈಮ್ 0.001% ಅಷ್ಟು ಇರ್ತದೆ ಅಷ್ಟೇ ಬಿಟ್ಟರೆ ಈ ಕುರಿ ಮತ್ತು ಕೋಳಿ ಮಾಂಸದಲ್ಲಿ ಹಾಗಾಗೋದಿಲ್ಲ, ಫ್ಯಾಟ್ ಅಕ್ಯುಮಿಲೇಷನ್ ಜಾಸ್ತಿ ಇರ್ತದೆ. ಮತ್ತು ನಮ್ಮ ಮೀನಿನ ಮಾಂಸದಲ್ಲಿ ಏನಾಗುತ್ತೆ, ω3 ಫ್ಯಾಟಿ ಆಸಿಡ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ಇದ್ರದ್ದು ಅವೈಲೆಬಿಲಿಟಿ ತಿಂದಾಗ ಮನುಷ್ಯನಿಗೆ ದೇಹಕ್ಕೆ ತುಂಬ ಉಪಯುಕ್ತವಾದ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಮೆದುಳಿನ ಒಂದು ಬೆಳವಣಿಗೆ ಆಗಿರ್ಬೋದು, ಅದರಲ್ಲೆಲ್ಲ ತುಂಬ ಉಪಯುಕ್ತವಾದಂಥದ್ದು ಇದು ω3 ಫ್ಯಾಟಿ ಆಸಿಡ್. ಹಾಗೆ ಈ ω3 ಫ್ಯಾಟಿ ಆಸಿಡ್ ಬೇರೆ ಕುರಿ ಆಗಿರ್ಬೋದು, ಕೋಳಿ ಮಾಂಸ ಆಗಿರ್ಬೋದು, ಇದರಲ್ಲಿ ಸಿಗ್ತಕ್ಕಂಥದ್ದು ತುಂಬಾ ಕಮ್ಮಿ. ಹಾಗೆ ಅತ್ಯಂತ ಹೆಚ್ಚಾಗಿ ಕುರಿ ಮತ್ತು ಕೋಳಿ ಮಾಂಸ ಸೇವಿಸಿದ್ರೆ ನಮಗೇನು ಇತ್ತೀಚೆಗೆ ನೋಡ್ಬರ್ತಾ ಇದೀವಿ, ಹೃದಯ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳಾಗುತ್ತೋ, ಅದು ಮೀನು ಸೇವನೆಯಿಂದ ಅದು ಯಾವುದು ಕೂಡ ಆಗುದಿಲ್ಲ. ಡಾಕ್ಟರ್ ಅಮ್ಮಗೌರಿ, ಈಗ ನಾವು ಆಹಾರ ಭದ್ರತೆ ವಿಷಯವನ್ನ ತೆಗೆದುಕೊಂಡಾಗ ಈ ಒಳನಾಡು ಮೀನುಗಾರಿಕೆಯಿಂದ ಯಾವ ತರ ಅದು ಭದ್ರತೆಗೆ ಸಹಾಯ ಮಾಡುತ್ತೆ, ಅದು ವಿಶೇಷವಾಗಿ ಗ್ರಾಮೀಣ ಅಥವಾ ಕಡಿಮೆ ಆದಾಯ ಇರುವಂತ ಒಂದು ವರ್ಗದಲ್ಲಿ? ಖಂಡಿತವಾಗಿ ಸರ್, ಈ ಗ್ರಾಮೀಣ ಭಾಗದಲ್ಲಿ ನಾವು ಬಹುಮುಖ್ಯವಾಗಿ ನೋಡ್ಬೋದು ಅಂತ ಅಂದ್ರೆ ಸಣ್ಣ ಸಣ್ಣ ಕೆರೆಗಳಾಗಿರ್ಬೋದು, ಹಳ್ಳಗಳಾಗಿರ್ಬೋದು, ಟ್ಯಾಂಕ್ಗಳಾಗಿ ತುಂಬಾ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತವೆ. ಅಂತ ಜಾಗದಲ್ಲೆಲ್ಲ ನಾವು ಮೀನು ಮೀನು ಮರಿಗಳನ್ನು ಬಿಟ್ಕೊಂಡು ಮೀನು ಸಾಕಣೆ ಮಾಡೋದ್ರಿಂದ ಈ ಸೀಸನಲ್ ಅನ್ಸೀಸನಲ್ ಟೈಮಲ್ಲಿ ಏನಂತೀವಿ ಆ ಟೈಮಲ್ಲಿ ನಮಗೆ ಕೆಲವೊಂದು ಬಾರಿ ಮಾಂಸದ ರೇಟು ಬೇರೆ ಮಾಂಸದ ರೇಟ್ ಜಾಸ್ತಿ ಆಗಿರ್ತದೆ ಮತ್ತು ನಮಗೆ ಸಮುದ್ರ ಮೀನುಗಳು ಸಿಗ್ತಾ ಇರಲ್ಲ. ಅಂಥ ಟೈಮಲ್ಲಿ ನಮಗೆ ಈ ಒಳನಾಡು ಮೀನುಗಾರಿಕೆ ನಮಗೆ ಮೀನುಗಳು ಮತ್ತು ತಳಿಗಳು ಆ ಮೀನುಗಾರಿಕೆ ತುಂಬ ಉಪಯುಕ್ತವಾಗಿ ಸಹಾಯ ಮಾಡ್ತಕ್ಕಂಥದ್ದು. ಆಹಾರ ಭದ್ರತೆಯನ್ನು ತುಂಬ ಪುಷ್ಟಿಗೊಳಿಸಿ ಆಹಾರ ಸಿಗ್ತಾ ಇಲ್ಲ ಅಂತ ಜಾಗದಲ್ಲಿ ನಾವು ಬಹುಮುಖ್ಯವಾದ ಆಹಾರ ಪದಾರ್ಥವನ್ನಾಗಿ ಕೂಡ ನಾವು ಒಳನಾಡು ಮೀನುಗಾರಿಕೆಯಿಂದ ನಾವು ಉಪಯೋಗ ಮಾಡಬಹುದು. ಅಂದ್ರೆ ಒಳನಾಡು ಮೀನುಗಾರಿಕೆಯಿಂದ ಅದೊಂದು ಸಾಧ್ಯ, ನೀವು ಬೇರೆ ಊರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನಿಮ್ಮ ಊರಲ್ಲೇ ನೀವು ಬೆಳ್ಕೊಳ್ಳಿ, ನೀವೇ ಬೆಳ್ಕೊಳ್ಳಿ, ನೀವೇ ನಿಮ್ಮ ನಿಮ್ಮ ಆಜುಬಾಜವರಿಗೆ ಕೊಡಿ. ಹೌದು, ನೀವೇ ಸಾಮೂಹಿಕವಾಗಿ ಎಲ್ಲ ಸೇರಿ ದೊಡ್ಡ ಕೊಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಹೌದೌದು, ಅದರಲ್ಲಿ ಎಲ್ಲ ಸೇರಿ ಬೆಳೀತಕ್ಕಂಥದ್ದು, ಮತ್ತೆ ಬಂದಿದ್ದನ್ನು ನೀವೇ ಎಲ್ಲರೂ ನೀವೇ ಹಂಚಿಕೊಳ್ಳಿ, ನೀವು ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ, ಮಾಡೋ ಅವಶ್ಯಕತೆ ನಿಮ್ಮ ಮೂರು ಕೆರೆಯಲ್ಲಿ ನೀವೇ ಎಲ್ಲ ಸೇರಿ ಬೆಳ್ಕೊಂಬಿಡಿ. ನಮ್ಮ ಜನಗಳಲ್ಲಿ ಏನಾಗಿದೆ, ಮೀನು ಅಂತಿದ್ದಂಗೆನೆ ತುಂಬಾ ಬೆಲೆ ಜಾಸ್ತಿ, ಹೌದು, ರೇಟ್ ಜಾಸ್ತಿ, ಅದು ತಲೆಗೆ ಬಂದ್ಬಿಡು. ಹೌದು, ನಾವೇ ಸಾಕಿ ನಾವೇ ಮಾಡೋದ್ರಿಂದ ಎಂತ ಅವಕಾಶ ಅಲ್ಲ, ಖಂಡಿತ ಖಂಡಿತ. ಇದರಲ್ಲಿ ಆರ್ಥಿಕವಾಗಿನೂ ನಾವು ತುಂಬಾ ಲಾಭವನ್ನು ಕಾಣಬಹುದು ಮತ್ತು ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಒಂದು ಭದ್ರತೆಯನ್ನು ಪಡಿಬಹುದು. ಖಂಡಿತವಾಗು ಸರ್ಕಾರ ಕೂಡ ಈಗಾಗಲೇ ಈ ದಿಶೆಯಲ್ಲಿ ಸಾಕಷ್ಟು ನಿರಂತರ ಸಹಕಾರ ನೀಡ್ತಾ ಇದೆ, ಸಹಕಾರ ನೀಡ್ತಾ ಇದೆ, ಟ್ರೈನಿಂಗ್ ನೀಡ್ತಾ ಇದೆ, ಮೀನುಗಾರಿಕೆ ಮರಿಗಳನ್ನು ಕೊಡ್ತಾ ಇದೆ, ಮತ್ತೆ ಅದಕ್ಕೆ ಪೂರಕವಾದ ಎಲ್ಲಾ ಸಲಕರಣೆಗಳನ್ನು ಕೂಡ ನೀಡ್ತಾ ಇದೆ, ಸಬ್ಸಿಡಿಯನ್ನು ಕೊಡ್ತಾ ಇದೆ, ಹೌದು, ಫೀಡ್ ಅನ್ನು ಕೊಡ್ತಾ ಇದೆ. ಇತ್ತೀಚೆಗೆ ಇನ್ಶೂರೆನ್ಸ್ ಮಾಡತಕ್ಕಂತ ಒಂದು ವ್ಯವಸ್ಥೆನೂ ಕೂಡ, ಮೀನುಗಾರಿಕಾ ಅಧಿಕಾರಿಗಳು ತಮ್ಮಂತವ್ರು ಇರ್ತೀರಿ. ಹೌದು ಖಂಡಿತ, ಎಲ್ಲಾ ತಾಲೂಕಿನಲ್ಲಿ ಆಯಾ ತಾಲೂಕಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಮೀನುಗಾರಿಕಾ ಅಧಿಕಾರಿಗಳು ಒಬ್ರು ಇದ್ದೇ ಇರ್ತಾರೆ, ಅವರ ಸಹಾಯದ ಮೂಲಕ ಮತ್ತು ರಿಸರ್ಚ್ ಸೆಂಟರ್ಗಳು ಇದ್ದೇ ಇರುತ್ತೆ, ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರಗಳು ಇದ್ದೇ ಇರ್ತವೆ. ಅದೇ ನೀವು ಅಂತೂ ಕನಿಷ್ಠ ನೀವು ಅಲ್ಲಿ ಹೋಗಿ ಬೇಕಾದ್ರೆ ತರಬೇತಿ ತಗೊಳ್ಳಿ, ತಗೊಳ್ಬಹುದು, ತರಬೇತಿ ಮಾಹಿತಿಯನ್ನು ತಗೊಳ್ಬಹುದು. ನೀವು ನಿಮ್ಮ ಜಾಗದಲ್ಲಿ ಯಾವ ಜಾಗದಲ್ಲಿ ನೀವು ಮೀನುಗಾರಿಕೆ ಮಾಡಬೇಕು ಅಂತ ಇದ್ದೀರೋ ಆ ಜಾಗಕ್ಕೆ ಅಧಿಕಾರಿಗಳನ್ನಾಗಲಿ ಅಥವಾ ವಿಜ್ಞಾನಿಗಳನ್ನಾಗಿ ನೀವು ಇನ್ನು ಖಂಡಿತವಾಗಿ ಬರಮಾಡಿಕೊಂಡ್ರೆ ಅವ್ರು ಖಂಡಿತವಾಗ್ಲೂ ಅವ್ರ ಜಾಗಕ್ಕೆ ಹೋಗ್ತಾರೆ. ಸೂಕ್ತ ಇದೆಯೋ ಅಲ್ವೋ, ಏನು ಮಾಡಬಹುದು ಏನು ಮಾಡಬಾರ್ದು ಅಂತಕ್ಕಂಥ ಜ್ಞಾನವನ್ನು ಮೀನುಗಾರಿಕೆಯಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ. ತಾವು ಆ ಸಲಹೆ ಸೂಚನೆ ತಗೊಂಡು ತಮ್ಮ ಊರಲ್ಲಿ ಇಂಥ ಒಂದು ಮೀನು ಪರಿಸರವನ್ನು ನಿರ್ಮಾಣ ಮಾಡಬಹುದು. ಹೌದು ಖಂಡಿತವಾಗಿ ಸರ್, ಒಂದು ಮೀನು ನೀವು ಒಂದು ಕೇಂದ್ರ ಸ್ಥಾಪನೆ ಮಾಡೋದ್ರಿಂದ ಅಥವಾ ಒಂದು ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡೋದ್ರಿಂದ ಅದು ಕೇವಲ ನಿಮ್ಮ ಕಸುಬು ಮೀನು ಸಾಕಾಣೆ ಇರಬಹುದು, ಆದರೆ ಅದರಿಂದ ಹತ್ತಾರು ಆ ಕಡೆ ಪರಿಸರನೇ ಹಸಿರುಮಯ ಆಗುತ್ತೆ. ಖಂಡಿತ ಖಂಡಿತ ಸರ್, ಪರಿಸರದ ಸಮೃದ್ಧಿ ಆಗೋದ್ರಲ್ಲೂ ಪರಿಸರ ಸಮತೋಲನ ಆಗುತ್ತೆ, ಸಮತೋಲನ ಮತ್ತೆ ಏನು ಪೋಷಕಯುಕ್ತ ಮಣ್ಣಾಗುತ್ತೆ. ಹೌದು, ಆ ನೀರಿಂದ ನೀವು ಕೃಷಿ ಮಾಡೋದ್ರಿಂದ ಉತ್ಪಾದನೆ ಜಾಸ್ತಿ ಮಾಡಬಹುದು, ನಿಮಗೆ ಆರ್ಥಿಕ ಬೆಂಬಲ, ಪ್ರಾಣಿ ಪಕ್ಷಿಗಳಿಗೆ ನೀರು, ಪ್ರಾಣಿ ಪಕ್ಷಿಗಳಿಗೆ ನೀರು, ಮತ್ತೆ ನಿಮ್ಮ ನಿಮ್ಮ ಸಾಮಾಜಿಕವಾಗಿ ನಿಮ್ಮ ಊರಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪೌಷ್ಟಿಕವಾದ ಆಹಾರವನ್ನು ನೀವೇ ತಯಾರಿ ಕೊಟ್ಟಬಹುದು. ಮತ್ತೆ ಆಹಾರ ಭದ್ರತೆ, ಹೌದು, ಹಣಕಾಸಿನ ಮೂಲ ವೃದ್ಧಿ ಆಗೋದು ಖಂಡಿತವಾಗಿ ಸರ್, ಒಂದೇ ಎರಡೇ. ಹೌದು ಸರ್, ಹೌದಲ್ಲ. ಇನ್ನೊಂದು ಡಾಕ್ಟರ್ ಅಮ್ಮಗೌರೆ, ಈ ಒಳನಾಡು ಮೀನುಗಾರಿಕೆಯು ಹಸಿವು ಅಥವಾ ಕಾಲೋಚಿತ ಆಹಾರದ ಕೊರತೆಯನ್ನ ನಿವಾರಿಸಬಹುದಾ? ಹೌದು ಸರ್, ಖಂಡಿತವಾಗ್ಲಿ ಸರ್. ನಾನು ಆಗ್ಲೇನೆ ಹೇಳ್ದಾಗೆ ಒಳನಾಡು ಮೀನುಗಾರಿಕೆ ಯಾರೋ ಒಬ್ರು ಎಲ್ಲೋ ರಿಸರ್ವಲ್ ಮಾಡ್ತಾರೆ, ಕೆರೆಯಲ್ಲಿ ಮಾಡ್ತಾರೆ, ಹೌದು, ತುಂಬಾ ಜನ ಅದನ್ನ ಬೇರೆ ಕೆರೆಗಳನ್ನು ಹಿಡಿದು ಕೂಡ ಮಾಡ್ತಕ್ಕಂತ ಒಂದು ಯೋಜನೆ ಇವಾಗ ಆಗ್ತಾ ಇದೆ. ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಮೀನು ಮತ್ತು ಮೀನು ತಳಿಗಳನ್ನು ಹಿಡಿದ ನಂತರ ಅದನ್ನ ಸಂರಕ್ಷಿಸಿ ಮೌಲ್ಯವರ್ಧಿತ ಆಹಾರವನ್ನಾಗಿ ಮಾಡಿಕೊಂಡು ಅದನ್ನ ಪ್ರಿಸರ್ವ್ ಮಾಡೋದು ಆ ತರ ಎಲ್ಲ ಮಾಡಿಕೊಂಡ್ರೆ ನಮ್ಮ ಹಸಿವು ಮತ್ತು ಪೌಷ್ಟಿಕಾಂಶ ಕೊರತೆಯನ್ನು ಖಂಡಿತವಾಗ್ಲೂ ಮೀನುಗಾರಿಕೆ ಮಾಡಿ. ಆಮೇಲೆ ಮೀನು ಸಿಗದಿದ್ದ ಸಮಯದಲ್ಲೂ ಕೂಡ ಪೂರೈಕೆನ ಈ ಒಂದು ಮೀನು ಸಂಸ್ಕರಣೆ ಮಾಡಿ ಅದನ್ನ ಪ್ರಿಸರ್ವ್ ಮಾಡೋದ್ರಿಂದ ತುಂಬಾ ಮೆಥಡ್ ಗಳು, ಸನ್ ಡ್ರೈಯಿಂಗ್ ಮೆಥಡ್ ಇದೆ, ಸಾಲ್ಟಿಂಗ್ ಮೆಥಡ್ ಇದೆ, ಸ್ಮೋಕಿಂಗ್ ಮೆಥಡ್ ಇದೆ, ಈ ತರ ಎಲ್ಲಾ ವ್ಯವಸ್ಥೆಗಳಿಂದ ಅದನ್ನ ಪ್ರಿಸರ್ವ್ ಮಾಡೋದ್ರಿಂದ ನಮಗೊಂದು ಆಹಾರ ಮೂಲ ಕೂಡ ಆಗ್ತದೆ. ಈಗ ಸ್ಥಳೀಯ ಆಹಾರ ಪದ್ಧತಿಯಲ್ಲಿ ಮೀನಿನ ಬಳಕೆ ಕಡಿಮೆ ಆಗಲು ಮೀನು ಬೇಗನೆ ಹಾಳಾಗೋದೆ ಕಾರಣ ಏನು? ಹೌದು ಸರ್, ಖಂಡಿತವಾಗ್ಲು ಅದು ಒಂದು ರೀಸನ್. ಆದ್ರೆ ಅದರ ಜೊತೆಯಲ್ಲಿ ಇನ್ನು ತುಂಬಾ ರೀಸನ್ಗಳು ನಮಗೆ ಆಲ್ರೆಡಿ ಇದೆ. ಏನೇನು ಕಾರಣ? ಒಂದು ಮಾಹಿತಿಯ ಕೊರತೆ, ಎಲ್ಲಾ ಜನಗಳಿಗೂ ತುಂಬಾ ಕೆಲವು ಕಡೆ ತಪ್ಪು ಮಾಹಿತಿನೂ ಇದೆ, ಕೆಲವು ಕಡೆ ಮಾಹಿತಿನೇ ಇಲ್ಲ ಮೀನು ತಿನ್ನೋದ್ರಿಂದ ಏನು ಉಪಯುಕ್ತ ಇದೆ ಮತ್ತು ಮೀನು ಯಾಕೆ ತುಂಬಾ ಕಮ್ಮಿ ಇದರಲ್ಲಿ ನಾವು ಪರ್ಸೆಂಟೇಜ್ ಅಲ್ಲಿ ತಿಂತ ಇದ್ದೇವೆ ಅಂತಕ್ಕಂಥದ್ದು. ಈಗ ನಾನು ಅದೇ ಹೇಳಿದೆ, ನಮ್ಮ ಹಿತ್ತಲ್ ಕೆರೆಗಳಲ್ಲಿ ಅಥವಾ ಟ್ಯಾಂಕ್ಗಳಲ್ಲಿ ಮೀನು ಬೆಳೆಯೋದ್ರಿಂದ ನಾವು ಅಲ್ಲೇ ಹಿಡಿದುಕೊಂಡು ತತ್ಕ್ಷಣವೇ ಅದನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೋಬಹುದು. ಈಗ ನಮ್ಮಲ್ಲಿ ಮೇಜರ್ ಅಂತ ಅಂದ್ರೆ ನಮ್ಮ ಇರೋ ಸಿಚುಯೇಷನ್ಗಳಲ್ಲೇನೆ ಮೀನುಗಳನ್ನು ಸಂಸ್ಕರಣಾ ವಿಭಾಗ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ, ಆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗಳು ಕಮ್ಮಿ ಇರ್ತಕ್ಕಂಥದ್ದು ಒಂದು ಭಾಗದಲ್ಲಿ. ಇನ್ನೊಂದು, ಮೀನುಗಳನ್ನು ಸಾಗಿಸ್ಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಲಿಕ್ಕೆ ಸಾಗಿಸ್ಲಿಕ್ಕೆ ವಾಹನಗಳ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕೊರತೆ ಇರತಕ್ಕಂಥದ್ದು ಇನ್ನೊಂದಾಗಿರ್ಬೋದು. ಮತ್ತು ಆಹಾರವನ್ನು ತಯಾರಿ ಮಾಡುವ ವಿಧಾನ ಕೂಡ ಬಹುಮುಖ್ಯವಾದದ್ದು ಇದರಲ್ಲಿ. ಮೀನು ನಾವೇ ನಮ್ಮ ಸೇವನೆಗೆ ತುಂಬಾ, ನಾವೇನ್ ಹೇಳ್ತೀವಿ, ನಾವು ದಕ್ಷಿಣ ಕನ್ನಡ ಭಾಗ ಆಗಿರ್ಬೋದು, ಮಲೆನಾಡು ಭಾಗದವ್ರ ಪ್ರಾಂತ್ಯದವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮೀನಿನ ಪದಾರ್ಥ ಆಗಿರ್ಬೋದು, ಮಸಾಲೆ, ಅವರು ಉಪಯೋಗಿಸ್ತಕ್ಕಂಥ ಮಸಾಲೆಗಳು ತುಂಬಾ ರುಚಿಕರ, ಆದರೆ ಬೇರೆ ಕಡೆ ಆ ಥರ ನಮಗೆ ತಿಂದಂಗೆ ಅನಿಸೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಆದರೆ ಅವರು ಮಾಡ್ತಕ್ಕಂಥ ವಿಧಾನಗಳನ್ನು ಒಂದೊಂದಾಗಿ ನೀಟಾಗಿ ಅದನ್ನೇ ವಿಧಾನಗಳನ್ನು ಉಪಯೋಗಿಸಿ ನಾವು ಆ ಮಸಾಲೆ ಆಗಿರ್ಬೋದು, ಅಡುಗೆ ತಯಾರಿಕಾ ವಿಧಾನಗಳಾಗಿರ್ಬೋದು ಅದನ್ನ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಮೀನಿನ ಸೇವನೆ ನಾವು ಹೆಚ್ಚುಗೊಳಿಸ್ಬೋದು. ಹಾಗೆ ಮತ್ತೊಂದು ಬಹುಮುಖ್ಯ ಕಾರಣ ಅಂತ ಅಂದ್ರೆ ಮೀನು ಪೆರಿಶಿಬಿಲಿಟಿ ಅಂತ ಕರಿತೀವಿ. ಹೌದು, ಹಾಳಾಗ್ತಕ್ಕಂಥ ಏನು ಅದರದ್ದು ಗುಣ ಇದೆ, ತುಂಬಾ ಬೇಗ ಅದು ಹಿಡಿದ 24 ಗಂಟೆ ಒಳಗೆ ಕರೆಕ್ಟ್ ಆಗಿ ಐಸಿಂಗ್ ಆಗ್ಲಿಲ್ಲ, ಕೋಲ್ಡ್ ಸ್ಟೋರೇಜ್ ಆಗಿಲ್ಲ ಅಂತಂದ್ರೆ ಮೀನು ಹೋಗ್ಬಿಡ್ತದೆ, ಕೊಳೆತು ಬಿಡ್ತದೆ. ಹೌದು, ಖಂಡಿತವಾಗ್ಲೂ. ಸೊ ಅದಕ್ಕೊಂದು ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಳ್ಬೇಕು. ಅದು ನೀವು ಶೈತ್ಯಾಗಾರದಲ್ಲಿ ಇಡಬೇಕಾಗುತ್ತೆ, ಶೈತ್ಯಾಗಾರದಲ್ಲಿ ಇರಬೇಕಾಗತ್ತೆ. ಮತ್ತೆ ಅದಕ್ಕೆ ಐಸಿಂಗ್ ಎಲ್ಲ ಮಾಡಿ ನೀಟಾಗಿ ಅದು ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ, ಅದೇ ಮಾಡಬೇಕು. ಅಲ್ಲ, ನೀವು ಒಂದು ಸಾರಿ ನೀವು ಆ ಉದ್ಯೋಗಕ್ಕೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನೀವು ಆ ಕ್ರಮ ಅನುಸರಿಸಿಕೊಳ್ಳಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಹೌದು. ತುಂಬಾ ಸಂತೋಷ ಡಾಕ್ಟರ್ ಮುಗೋರೆ. ಈಗ ಕೊನೆಯದಾಗಿ, ಈಗ ನಮ್ಮ ರೈತರು ಈ ಒಂದು ಹೊಸದಾಗಿ ಮೀನು ಸಾಕಾಣಿಕೆ ಮಾಡೋರಿಗೆ ಏನೇನು ಅವಕಾಶವಿದೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಈಗ ಮೀನುಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂತ ಇರತಕ್ಕಂಥ ರೈತರುಗಳಿಗೆ ತುಂಬಾ ಅವಕಾಶಗಳು ರಾಜ್ಯ ಸರ್ಕಾರದಿಂದನು ಕೂಡ ಇದೆ, ಹಾಗೂ ರಾಷ್ಟ್ರ ಸರ್ಕಾರದಿಂದನು ಕೂಡ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ತಾವೆಲ್ಲರೂ ಕೇಳಿರ್ಬೋದು. ಅದರಲ್ಲಿ ಮೀನು ಮರಿ ಉತ್ಪಾದನೆ ಹಾಗೂ ಮೀನು ಸಾಕಾಣಿಕೆ ಎರಡಕ್ಕೂ ಬೇರೆ ಬೇರೆ ಸಬ್ಸಿಡಿಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇದ್ರ ಜೊತೆಯಲ್ಲೇ ಅಲಂಕಾರಿಕ ಮೀನು ಉತ್ಪಾದನೆಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಮತ್ತು NCDC ಅಂತ ನಾವೇನು ಕರಿತೇವೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ, ಇದರ ಅಡಿಯಲ್ಲೂ ಕೂಡ ಮಹಿಳಾ ಸಬಲೀಕರಣ ಮತ್ತು ಯುವಜನ ಸಬಲೀಕರಣ ಒಂದು ಕೆಳಗಡೆ ಅವರಿಗೂ ಕೂಡ ಉತ್ತೇಜನವನ್ನು ನೀಡ್ತಾ ಇದೆ. ಕೆಲವು ರೈತರು ಇರ್ತಾರೆ, ಈ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ತಿಳಿಸ್ಕೊಡಿ ಡಾಕ್ಟರ್ ಅಮ್ಮೂಗ. ಖಂಡಿತವಾಗ್ಲಿ ಸರ್. ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ, ಇದರಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿರ್ತೇನೆ. ನನ್ನ ದೂರವಾಣಿ ಸಂಖ್ಯೆ ಬಂದು 8147625224. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8147652124. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಆಹಾರ ಭದ್ರತೆ ಮತ್ತು ಪೋಷಣೆಗೆ ಒಳನಾಡಿನ ಮೀನುಗಾರಿಕೆ ಕುರಿತು ಡಾಕ್ಟರ್ KR ಅಮೋಘ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ನಿರ್ಗುಂಟೆ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ. ಜನ್ಮ ಬಾಧೆಯು ತೊಡಗದೆಂದು ಸಾರು.

ವಾರ್ತೋಷಿಕ.